ಬಳಸ್ಕೋಬಹುದು, ಮತ್ತು ಯಾವ್ಯಾವ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದರ ಬಗ್ಗೆ ಮಂಡ್ಯದ ವಿಸಿ ಫಾರಂನಲ್ಲಿ ಭತ್ತದ ತಳಿ ತಜ್ಞರಾಗಿರುವಂಥ ಡಾಕ್ಟರ್ ಎಂ ಪಿ ರಾಜಣ್ಣ ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈಗ ಮುಖ್ಯವಾಗಿ ಬೇಸಿಗೆನಲ್ಲಿ ನಾವು ಭತ್ತವನ್ನು ಬೆಳ್ಕೊಳ್ಳೋದಕ್ಕೆ ನೀರು ಒಂದು ಸಮಸ್ಯೆ ಆಗುತ್ತೆ. ಈ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಯಾವ್ಯಾವ ತಳಿಗಳನ್ನು ಈ ಬೇಸಿಗೆ ಭತ್ತದಲ್ಲಿ ಬಳಸ್ಕೋಬೋದು ಅಂತೀರ? ಹೌದು ಜಗದೀಶ್ ಅವರೇ, ತಾವು ಹೇಳಿದಾಗೆ ಬೇಸಿಗೆ ಹಂಗಾಮಿನಲ್ಲಿ ಭತ್ತವನ್ನು ಬೆಳೆಯುವಾಗ ನಾವು ನಮಗೆ ದೊರೆತಕ್ಕಂತಹ ನೀರಿನ ಒಂದು ಲಭ್ಯತೆಯನ್ನು, ನೀರಿನ ಪ್ರಮಾಣವನ್ನು ಮತ್ತು ಅವಧಿಯನ್ನು ಪರಿಗಣಿಸಿ ನಾವು ಭತ್ತದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತವಾದಂಥ ವಿಚಾರ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಾವು ದೀರ್ಘಾವಧಿ ತಳಿಗಳನ್ನು ಹೊರತುಪಡಿಸಿ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಬಳಕೆಯಲ್ಲಿರ್ತಕ್ಕಂತಹ ದೀರ್ಘಾವಧಿ ತಳಿಗಳಾದಂತಹ ಜಯ ಭತ್ತ ಮತ್ತು ಬಿ ಆರ್ 26-55 ಭತ್ತ ಹಾಗೆ BPT 52-04 ಈ ಏನು ತಳಿಗಳಿವೆ ಇವುಗಳನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ತಳಿಗಳನ್ನು ಬೆಳೆಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಆ ಕಾರಣಕ್ಕಾಗಿ ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದರೆ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳೇನಿವೆ ಇವುಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಆಯ್ಕೆ ಮಾಡಿಕೊಂಡು ಬೆಳೆದರೆ ಅನುಕೂಲ ಆಗ್ತದೆ. ಅಂದರೆ ಆ ತಳಿಗಳು ಯಾವ್ಯಾವು? ಈಗ ಜಯ ಮತ್ತು BR 26-55 ಹೊರತುಪಡಿಸಿದ್ರೆ ಮುಖ್ಯವಾಗಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ತಳಿಗಳು ಅಂತಂದರೆ IR 64 ಇದೆ, MTU 1001 ಇದೆ, IR 308-64 ಅಂತ ತಳಿ ಇದೆ, ಹಾಗೆ ಇತ್ತೀಚೆಗೆ ಬಂದಿರತಕ್ಕಂತಹ JGL 1798 ಅಂತಕ್ಕಂತಹ ತಳಿ ಇದೆ, ಮತ್ತು ಹಳೆಯ ತಳಿಗಳಾದಂತಹ ಜ್ಯೋತಿ, ಮಂಗಳ, ರಾಶಿ ಅಂತ ಕೂಡ ತಳಿಗಳಿವೆ. ಈ ಎಲ್ಲ ತಳಿಗಳನ್ನು ನಾವು ಈ ಬೇಸಿಗೆ ಹಂಗಾಮಿನಲ್ಲಿ ಬಳಸ್ಕೊಂಡು ಅಧಿಕ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಈಗ ಹೈಬ್ರಿಡ್ ತಳಿಗಳು ಕೂಡ ಇದ್ದಾವೆ, ಹೌದು, ಅವುಗಳನ್ನು ಕೂಡ ಬಳಸ್ಕೋಬಹುದು? ಹೌದು, ಹೈಬ್ರಿಡ್ ತಳಿಗಳು ಕೂಡ ಬಹಳ ಮುಂಚಿತವಾಗಿ ಕಟಾವಿಗೆ ಬಂದು ಇತರ ಎಲ್ಲ ತಳಿಗಳಿಗಿಂತ ಅಧಿಕ ಇಳುವರಿಯನ್ನು ಕೊಡ್ತದೆ. ಆ ಕಾರಣದಿಂದ ರೈತರು ಈ ಹೈಬ್ರಿಡ್ ತಳಿಗಳನ್ನು ಕೂಡ ತಮ್ಮ ಒಂದು ಆರಂಭದಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಈಗ ತಾವು ಹೇಳಿದಂಥ ಎಲ್ಲ ತಳಿಗಳ ಬಿತ್ತನೆ ಬೀಜಗಳು ಲಭ್ಯವಿದ್ದಾವೆ? ಹೌದು, ಸಾಕಷ್ಟು ಕಡೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳು, ಕರ್ನಾಟಕ ರಾಜ್ಯದ ಬೀಜ ನಿಗಮ ಮತ್ತು ರಾಷ್ಟ್ರೀಯ ಬೀಜ ನಿಗಮ ಹಾಗೂ ಕೆಲವೊಂದು ಖಾಸಗಿ ಅಂಗಡಿಗಳಲ್ಲಿ ಕೂಡ ನಾವು ಈ ಎಲ್ಲ ತಳಿಗಳ ಬಿತ್ತನೆ ಬೀಜವನ್ನು ಕಾಣ್ಬೋದು. ಅಲ್ಲಿಂದ ಉಪಯೋಗಿಸ್ಕೊಂಡು ರೈತರು ತಮಗೆ ಸೂಕ್ತವಾದಂತಹ ತಮ್ಮಲ್ಲಿ ದೊರೆತಕ್ಕಂಥ ನೀರಿನ ಪ್ರಮಾಣವನ್ನು ಅನುಸರಿಸಿ ತಳಿಯನ್ನು ಆಯ್ಕೆ ಮಾಡಿಕೊಂಡು ಉಪಯೋಗ ಮಾಡಬೇಕು. ಅಂದರೆ ಮುಖ್ಯವಾಗಿ ಸಸಿಮಣಿಯನ್ನು ಯಾವ ಪ್ರಾರಂಭಿಸಬೇಕು ಅಂತೀರ? ಈಗ ಸಾಮಾನ್ಯವಾಗಿ ಬೇಸಿಗೆ ಹಂಗಾಮು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ, ಸಾಕಷ್ಟು ಕಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಹಾಗೂ ದಕ್ಷಿಣ ಪ್ರಾಂತ್ಯದಲ್ಲಿ ಒಟ್ಟಾರೆ ಸಸಿಮಡಿಗಳ ತಯಾರಿಕೆ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಇದನ್ನು ನಾವು ಮುಂಚಿತವಾಗಿ ಮಾಡೋದಕ್ಕಿಂತನೂ ಕೂಡ ಈ January 10 ನಂತರ ಅಂದರೆ ಸಂಕ್ರಾಂತಿಯ ಆಸುಪಾಸಿನಲ್ಲಿ ಮಾಡಿದರೆ ಹೆಚ್ಚು ಅನುಕೂಲ. ಯಾಕೆಂದರೆ ಯಾವುದೇ ಒಂದು ತಳಿಯಾದರೂ ಕೂಡ ಭತ್ತದ ತಳಿಗಳು ಈ ಚಳಿಗೆ ಅಷ್ಟೊಂದು ಪ್ರಭಾವವನ್ನು ಬೀರುವುದಿಲ್ಲ. ಹಾಗಾಗಿ ಚಳಿ ಕಡಿಮೆ ಆದಮೇಲೆ ಬಿತ್ತನೆಯನ್ನು ಮಾಡಿದರೆ ಒಳ್ಳೆಯ ಸಸಿಗಳನ್ನು ಕೂಡ ನಾವು ಪಡ್ಕೊಂಡು ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ January 10 ನಂತರ ಈ ಸಸಿಮಡಿಯನ್ನು ಪ್ರಾರಂಭ ಮಾಡಬೇಕು. ಅಂದರೆ ಈ ಸಸಿಮಡಿನಲ್ಲಿ ನಾವು ಯಾವ್ಯಾವ ಅಂಶಗಳ ಕಡೆಗೆ ಒತ್ತು ಕೊಡಬೇಕಾಗತ್ತೆ ಅಂತ? ಸಸಿಮಡಿಯಲ್ಲಿ ಮುಖ್ಯವಾಗಿ ನಾವು ಒತ್ತು ಕೊಡಬೇಕಾದಂಥ ವಿಚಾರ ಅಂತ ಹೇಳಿದರೆ ಸಸಿಮಡಿಯ ಒಟ್ಟು ವಿಸ್ತೀರ್ಣ. ಒಂದು ಎಕರೆ ಪ್ರದೇಶಕ್ಕೆ ನಾವು 25-30 kg ಬಿತ್ತನೆ ಬೀಜವನ್ನು ಉಪಯೋಗ ಮಾಡ್ತೇವೆ. ಈ 25-30 kg ಬಿತ್ತನೆ ಬೀಜವನ್ನು ನಾವು 2-3 ಗುಂಟೆ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಅಂದರೆ ಅಷ್ಟು ವಿರಳವಾಗಿ ತೆಳುವಾಗಿ ಬಿತ್ತನೆ ಬೀಜವನ್ನು ಮಾಡಿದಾಗ ಮಾತ್ರ ನಮಗೆ ದೃಢವಾದಂತಹ ಮತ್ತು ಆರೋಗ್ಯವಂತ ಸಸಿಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರೈತ ಬಾಂಧವರಲ್ಲಿ ಮನವಿ ಅಂದರೆ ಕಡಿಮೆ ಅಂತಂದರೆ ಅವರು 2 ಗುಂಟೆ ಪ್ರದೇಶವನ್ನು, ಒಟ್ಟು 3 ಗುಂಟೆ ಪ್ರದೇಶವನ್ನು ಆಕ್ರಮಿಸಿ ನಾವು ಸಸಿಮಡಿಯನ್ನು ತಯಾರು ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರ ನಾವು ನಿರೀಕ್ಷೆ ಮಾಡಿದಂತಹ ಒಂದು ಬೆಳವಣಿಗೆ ಇರ್ತದೆ, ದೃಢತೆ ಇರ್ತದೆ, ಆರೋಗ್ಯ ಇರ್ತದೆ, ಇದನ್ನು ಗಮನಿಸಬೇಕು. ಎರಡನೇದು ಅಂತಂದರೆ ಈ ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬಿತ್ತನೆ ಬೀಜದ ಮೂಲ, ಅದು ಕೂಡ ಬಹಳ ಮುಖ್ಯ. ಯಾವಾಗಲೂ ಕೂಡ ನಾವು ಹೇಳ್ತಾ ಇರ್ತೀವಿ ತಾವು ಕೂಡ ಕಾರ್ಯಕ್ರಮದಲ್ಲಿ, ಹಾಗಾಗಿ ರೈತರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀರಿ, ಈ ಪ್ರಮಾಣೀಕರಿಸಿದ ದೃಢೀಕರಿಸಿದ ಬೀಜವನ್ನೇ ಉಪಯೋಗ ಮಾಡಬೇಕು. ತಮ್ಮದೇ ಸ್ವಂತ ಬೀಜವನ್ನು ಉಪಯೋಗ ಮಾಡಿದ್ರೆ ಅದಕ್ಕೆ ಪ್ರತ್ಯೇಕವಾದಂತಹ ಉಪಚಾರಗಳಿವೆ. ಈ ಬೀಜೋಪಚಾರ ಅಂತೇಳಿ ನಾವು ಉಪ್ಪು ನೀರಿನ ದ್ರಾವಣದಲ್ಲಿ ಮಾಡ್ತಕ್ಕಂಥ ಉಪಚಾರ ಇದೆ, ಪ್ರತ್ಯೇಕ ಮಾಡಿ ನಾವು ಅದರ ಜೊತೆಗೆ ಈ ರೋಗಾಣುಗಳನ್ನು ಕೂಡ ಹೋಗಲಾಡಿಸೋದಕ್ಕೆ ಕಾರ್ಬನ್ ಡೈಜಿಮ್ ಅಂತಕ್ಕಂಥ ಔಷಧಿಯಿಂದ ಅದನ್ನ ಉಪಚಾರ ಮಾಡಿ ಉಪಯೋಗಿಸೋದನ್ನು ಕೂಡ ತಾವು ಹೇಳ್ತಾ ಇರ್ತೇವೆ. ಹಂಗಾಗಿ ಮೊದಲನೇದಾಗಿ ಅವರು ಉತ್ತಮವಾದಂತಹ ಒಂದು ದೃಢೀಕೃತ ಬೀಜವನ್ನು ಉಪಯೋಗ ಮಾಡಬೇಕು, ಅದು ಮುಖ್ಯ. ಮತ್ತೆ ಈ ಮುಖ್ಯ ಭೂಮಿ ತಯಾರು ಮಾಡ್ಕೋಬೇಕಲ್ಲ ಗದ್ದೆನ, ಹೌದು, ಅಲ್ಲಿ ಯಾವ್ಯಾವ ಅಂಶಗಳಿಗೆ ಒತ್ತು ಕೊಡಬೇಕಾಗುತ್ತೆ? ಮುಖ್ಯ ಭೂಮಿಯನ್ನು ನಾವು ತಯಾರು ಮಾಡುವಾಗ ಸಾಕಷ್ಟು ಆಳವಾಗಿ ಉಳುಮೆ ಮಾಡಬೇಕು ಮೊದಲನೇದು. ಎರಡನೇದು ಬೆಳೆ ಪರಿವರ್ತನೆ ಇದ್ರೆ ಒಳ್ಳೆಯದು. ಸಾಕಷ್ಟು ಕಡೆ ಭತ್ತವನ್ನು ಬೆಳೆದಂಥ ಜಾಗದಲ್ಲಿ ಮತ್ತೆ ಭತ್ತವನ್ನು ಬೆಳೆಯೋದಕ್ಕಿಂತ ಭತ್ತವನ್ನು ಬೆಳೆದ ನಂತರ ಹಸಿರೆಲೆ ಗೊಬ್ಬರವನ್ನು ಬೆಳೆದು ಅಥವಾ ಹಸಿರೆಲೆ ಗೊಬ್ಬರವನ್ನು ಹೊರಗಡೆಯಿಂದ ತಂದು ಹಾಕಿ ಆ ಒಂದು ಪ್ರದೇಶದಲ್ಲಿ ನಾವು ಭತ್ತವನ್ನು ಬೆಳೀತಕ್ಕಂಥದ್ದು ಸೂಕ್ತ. ಬೆಳೆ ಪರಿವರ್ತನೆ ಮಾಡೋದು ಒಳ್ಳೇದೇ ಅಂತ. ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಬಹಳ ಕಡ್ಡಾಯವಾಗಿ ಕೂಡ ಮಾಡಬೇಕಾಗುತ್ತೆ. ದ್ವಿದಳ ಧಾನ್ಯದ ಬೆಳೆಗಳನ್ನು ಸಾಮಾನ್ಯವಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನ ಹೇಳ್ತೇವೆ, ಇಲ್ಲ ಹಸಿರೆಲೆ ಗೊಬ್ಬರವನ್ನು ಕೂಡ ಹೇಳ್ತೇವೆ. ರೈತರು ಚೆನ್ನಾಗಿ ಉಳುಮೆಯನ್ನು ಮಾಡಬೇಕು. ಆ ನಂತರ ಈ ಎಕರೆಗೆ ಸುಮಾರು 2 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಅಥವಾ 4 ಟನ್ಗಳಷ್ಟು ಕಾಂಪೋಸ್ಟ್ ಗೊಬ್ಬರವನ್ನ ಹಾಕಬೇಕಾಗ್ತದೆ. ಆ ರೀತಿ ಹಾಕಿದಾಗ ಮಾತ್ರ ನಾವು ಏನು ರಾಸಾಯನಿಕ ಗೊಬ್ಬರವನ್ನು ಕೊಡ್ತೇವೆ ಅದು ಪೂರ್ಣವಾಗಿ ಉಪಯೋಗ ಆಗೋದಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ನಿರೀಕ್ಷೆ ಮಾಡಿದಂತಹ ಇಳುವರಿಯನ್ನು ಪಡೆಯೋದು ಕೂಡ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಆಳವಾಗಿ ಉಳುಮೆ ಮಾಡಬೇಕು, ಸಾಕಷ್ಟು ಸಾವಯವ ಅಂಶವನ್ನು ಭೂಮಿಗೆ ಸೇರಿಸಬೇಕು. ಇದು ಮುಖ್ಯವಾದಂತಹ ವಿಚಾರ. ಇದು ನಾಟಿ ಮಾಡುವಾಗ ಯಾವ ಅಂಶಗಳಿಗೆ ಗಮನ ಕೊಡಬೇಕಾಗುತ್ತೆ? ನಾಟಿ ಮಾಡುವಾಗ ಅವರು ಗಮನ ಕೊಡಬೇಕಾದಂತ ಅಂಶಗಳು ಅಂತ ಹೇಳಿದ್ರೆ, ಈ ಸಸಿ ಮಡಿಯಲ್ಲಿ ಬೆಳೆದಂತಹ ಸಸಿಯ ವಯಸ್ಸು ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು 18-20 ದಿನದ ಸಸಿಗಳನ್ನು ಉಪಯೋಗ ಮಾಡಿ ಅಂತ ಹೇಳಿ ಶಿಫಾರಸು ಮಾಡ್ತೇವೆ. 3 ವಾರದ ಸಸಿಗಳನ್ನು ಉಪಯೋಗ ಮಾಡಿದ್ರೆ ಅದರಿಂದ ಒಳ್ಳೆಯ ಮಟ್ಟದಲ್ಲಿ ತೆಂಡೆಗಳನ್ನು ನಾವು ಪಡ್ಕೊಂಡು ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ 2ನೇ ಅಂಶ ಅಂತ ಹೇಳಿದ್ರೆ, ನಾಟಿ ಮಾಡ್ತಕ್ಕಂಥ ಪ್ರದೇಶವನ್ನು ಸಮತಟ್ಟಾಗಿರಬೇಕು, ಎಲ್ಲಿ ಕೂಡ ಹಳ್ಳ ಅಥವಾ ದಿರಣೆ ಇರಬಾರ್ದು. ಈ ರೀತಿದಾಗ ಒಂದೇ ಮಟ್ಟಕ್ಕೆ ನೀರು ನಿಂತ್ಕೊಂಡು ಕಳೆಗಳು ಬೆಳೆಯದಿರೋದಕ್ಕೆ ಸಹಕಾರಿ ಆಗ್ತದೆ. ಸ್ವಲ್ಪ ಏರುಪೇರು ಇದ್ದಾಗ ಏನಾಗುತ್ತೆ ಅಂದ್ರೆ, ಎಲ್ಲ ಕಡೆ ನೀರನ್ನ ನಾವು ಒಂದೇ ಮಟ್ಟಕ್ಕೆ ನಿಲ್ಲಿಸೋದಕ್ಕಾಗೋದಿಲ್ಲ. ಒಂದೇ ಮಟ್ಟಕ್ಕೆ ನಿಲ್ಲಿಸಲಿಲ್ಲ ಅಂತಾದ್ರೆ ನೀರಿಲ್ಲದೆ ಇರೋ ಕಡೆ ಸಾಕಷ್ಟು ಕಳೆಗಳು ಬಂದ್ಬಿಟ್ಟು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು 2ನೇ ಅಂಶ. 3ನೇ ಅಂಶ ಅಂತ ಹೇಳಿದ್ರೆ, ನಾಟಿಯನ್ನು ಮಾಡ್ತಕ್ಕಂತಹ ಒಂದು ಆಳ. ಸಸಿ ಪ್ರತಿ ಸಸಿಯನ್ನ ಕಿತ್ಕೊಂಡು ನಾಟಿ ಮಾಡುವಾಗ ಸಾಮಾನ್ಯವಾಗಿ ಎಲ್ಲ ಕಡೆ ಕಾರ್ಮಿಕರನ್ನು ಬಳಸಿಕೊಂಡು ನಾವು ನಾಟಿಯನ್ನ ಮಾಡ್ತೇವೆ. ಸುಮಾರು ಅದು 1 ಸೆಂಟಿಮೀಟರ್ಗಿಂತ ಸುಮಾರು 2 ಇಂಚ್ಗಿಂತ ಜಾಸ್ತಿ ಅದು ನಾಟಿಗೆ ಹೋಗಬಾರ್ದು. ತೇಲ್ಸಿ ನಾಟಿ ಮಾಡಬೇಕು. ಸಾಕಷ್ಟು ಆಳವಾಗಿ ನಾಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ತೆಂಡೆಗಳ ಪ್ರಮಾಣ ಕಡಿಮೆ ಆಗಿಬಿಡ್ತದೆ, ತೆಂಡೆಗಳ ಬೆಳವಣಿಗೆಗೆ ಅಡಚಣೆ ಆಗ್ತದೆ. ಈ ಕಾರಣಕ್ಕಾಗಿ ಅವರು ತೇಲ್ಸಿ ನಾಟಿ ಮಾಡಬೇಕು, ಮತ್ತೆ ಒಂದು ನಿರ್ದಿಷ್ಟವಾದಂತಹ ಅಂತರದಲ್ಲಿ ನಾಟಿ ಮಾಡಬೇಕು. ಅದು ಕೂಡ ಬಹಳ ಮುಖ್ಯ. ಭತ್ತದಲ್ಲಿ ಇಳುವರಿನ ಕೊಡ್ತಕ್ಕಂತಹ ಅಂಶಗಳು ಅಂದ್ರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬರ್ತಕ್ಕಂತಹ ತೆಂಡೆಗಳ ಪ್ರಮಾಣ ಅಥವಾ ಗೊನೆಗಳ ಪ್ರಮಾಣ. ತೆಂಡೆಗಳು ಹೊಡಿಬೇಕು ಅಂದ್ರೆ ಕೂಡ ಒಂದು ನಿರ್ದಿಷ್ಟ ಅವಕಾಶ ಇರಬೇಕು. ಹೌದು. ಈ ಪೋಷಕಾಂಶಗಳು, ಒಂದು ಲಭ್ಯತೆ, ಮತ್ತು ನೀರು ಮತ್ತೆ ಗಾಳಿ ಬೆಳಕು ಇವೆಲ್ಲವೂ ಸರಾಗವಾಗಿ ಆಡಬೇಕಾದ್ರೆ ಒಂದು ನಿರ್ದಿಷ್ಟವಾದ ಅಂತರದಲ್ಲಿ ಮಾಡಬೇಕಾಗುತ್ತೆ. ಎಷ್ಟು ಅಂತರ ಕೊಟ್ಟರೆ ಒಳ್ಳೇದು ಅಂತ? ಈಗ ಸಾಮಾನ್ಯವಾಗಿ ಒಂದು ಚದರ ಮೀಟರ್ಗೆ ನಮ್ಮ ದೀರ್ಘಾವಧಿ ತಳಿಗಳಾದ್ರೆ 50 ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. ಅದೇ ಅಲ್ಪಾವಧಿ ಮತ್ತೆ ಮಧ್ಯಮಾವಧಿ ತಳಿಗಳಾದ್ರೆ ಅಲ್ಲಿ ನಾವು ಸುಮಾರು 67 ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. ಅಂದ್ರೆ 6 ಇಂಚು 4 ಇಂಚು ಅಥವಾ 4 ಇಂಚು 8 ಇಂಚಲ್ಲಿ ನಾಟಿ ಮಾಡಬೇಕಾಗ್ತದೆ. ಪ್ರತಿ ಗುಣಿಗೆ ಎಷ್ಟು ಸಸಿ ಹಾಕಿದ್ರೆ? ಪ್ರತಿ ಗುಣಿಗೆ 1-2 ಹಾಕಿದ್ರೆ ಸಾಕಾಗ್ತದೆ. ಸಾಮಾನ್ಯವಾಗಿ ನಾವು 3, 4, 5, 6 ತನಕನು ಕೂಡ ಆಗ್ತಾರೆ. ಆದ್ರೆ ವಿರಳವಾಗಿ ಸಸಿ ಮಡಿಯನ್ನ ತಯಾರು ಮಾಡಿಕೊಂಡು ದೃಢವಾದಂತಹ ಸಸಿಗಳು ಬಂದ್ರೆ 2 ಸಸಿಗಳೇ ಸಾಕಾಗ್ತದೆ. ಪ್ರತಿ ಗುಣಿಗೆ 2 ಸಸಿಗಳು ಸಾಕಾಗ್ತದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಮತ್ತೆ ನಾಟಿ ಮಾಡುವಾಗ ಮೂಲ ಗೊಬ್ಬರವನ್ನು ಏನ್ ಶಿಫಾರಸು ಮಾಡ್ತೀವಿ, ಆ ಗೊಬ್ಬರವನ್ನು ಕೂಡ ಸಾಕಷ್ಟು ಕೊಡಬೇಕು. ಈ ಮೂಲ ಗೊಬ್ಬರ ಬೇಸಿಗೆ ಹಂಗಾಮಿನಲ್ಲಿ ಸಾಮಾನ್ಯವಾಗಿ ನಾವು 1 ಎಕರೆಗೆ 50 ಕೆಜಿ ಸಾರಜನಕ, 25 ಕೆಜಿ ರಂಜಕ, 25 ಕೆಜಿ ಪೊಟಾಷನ್ನ ಶಿಫಾರಸು ಮಾಡ್ತೇವೆ. ಅಂದ್ರೆ ಇದು ಮುಂಗಾರು ಹಂಗಾಮಿಗಿಂತ 10% ಜಾಸ್ತಿ ಇದೆ. ಯಾಕಂದ್ರೆ ಬೇಸಿಗೆ ಹಂಗಾಮಲ್ಲಿ ಸಾಕಷ್ಟು ಸೂರ್ಯನ ಕಿರಣ ಇರೋದ್ರಿಂದ, ಮತ್ತೆ ಸೂರ್ಯನ ರಶ್ಮಿ ಚೆನ್ನಾಗಿ ಬರೋದ್ರಿಂದ ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ಜಾಸ್ತಿ ಆಹಾರವನ್ನು ನಾವು ಪೋಷಕಾಂಶವನ್ನ ಬಯಸ್ತವೆ ಗಿಡಗಳು. ಆ ಕಾರಣದಿಂದ ಸಾಕಷ್ಟು ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ನಾಟಿ ಸಮಯದಲ್ಲಿ 1/2 ಸಾರಜನಕ, ಪೂರ್ತಿ ರಂಜಕ, ಪೂರ್ತಿ ಪೊಟಾಷನ್ ಕೊಡಬೇಕಾಗ್ತದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಆದ ಆಮೇಲೆ ನಂತರ ಕೊಟ್ಕೊಳ್ಳೋಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಹೊಂದಿಕೆ ಆಗೋದಿಲ್ಲ. ಆವಾಗ ನಾವು ನಿರೀಕ್ಷೆ ಮಾಡಿದಂತಹ ಒಂದು ತೆಂಡೆಗಳ ಪ್ರಮಾಣವನ್ನು ಪಡೆಯೋದಕ್ಕೆ ಸಹಕಾರಿ ಆಗುತ್ತೆ. ಅದು ಕೂಡ ದೃಢವಾದಂತಹ ಸಸಿಗಳು ಬೆಳಿಬೇಕಾದ್ರೆ ಪೋಷಕಾಂಶಗಳ ಲಭ್ಯತೆ ಬಹಳ ಮುಖ್ಯ. ಇದರ ಜೊತೆಗೆ ಸಾಕಷ್ಟು ಕಡೆ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿಲ್ಲ ಅಂತಾದ್ರೆ, ಅಥವಾ ಈ ಹಸಿರೆಲೆ ಗೊಬ್ಬರವನ್ನು ಸೇರಿಸಿಲ್ಲ ಅಂತಾದ್ರೆ, ಅಂತ ಕಡೆಗೆ ಈ ಲಘು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗ್ತದೆ. ಎಕರೆಗೆ ಸುಮಾರು 8 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನು ನಾವು ಶಿಫಾರಸು ಮಾಡ್ತೇವೆ. ಸಾಕಷ್ಟು ಕಡೆ ಬೆತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ, ಯಾಕೆಂದ್ರೆ ಇಲ್ಲಿ ಕೂಡ ಬೆಳೆ ಪರಿವರ್ತನೆ ಕಡಿಮೆ. ನಮ್ಮ ಸಾಕಷ್ಟು ಕಡೆ ನೋಡ್ತೀವಲ್ಲ, ಈ ನೀರಾವರಿ ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥವರ ಸಂಖ್ಯೆ ಕಡಿಮೆ. ಗದ್ದೆ ಅಂತ ಆಗ್ಬಿಟ್ರೆ ಅದು ಭತ್ತನೇ ಬೆಳಿಬೇಕು ಅಂತ ಒಂದು ಇದು, ಅಂತಹ ಭಾವನೆ ಇದೆ. ಆ ಭಾವನೆ ಸರಿಯಲ್ಲ. ಒಂದು 2 ಬೆಳೆಗಾದ್ರೂ ಒಂದ್ ಸಾರಿ ನಾವು ಮಧ್ಯದಲ್ಲಿ ಈ ದ್ವಿದಳ ಧಾನ್ಯಗಳನ್ನ ಅಥವಾ ಹಸಿರು ಗೊಬ್ಬರವನ್ನು ಬೆಳೆದು ಆ ನಂತರ ಭತ್ತ ಬೆಳೆಯೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸಬಹುದು. ಈ ರೋಗ ರುಜಿನಗಳು ಬರತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಆಗ್ತದೆ, ಇಳುವರಿಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಹಂಗಾಗಿ ರೈತರಿಗೆ ಇದರಿಂದ ತುಂಬಾ ಲಾಭ ಇದೆ. ರೈತರು ಈ ಅಂಶಗಳನ್ನ ನಾಟಿ ಮಾಡುವಾಗ ಮತ್ತೆ ಸಸಿ ಮಡಿ ಮಾಡುವಾಗ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಈ ಬೇಸಿಗೆ ಒಂದು ಭತ್ತದ ಬೇಸಾಯದಲ್ಲಿ ಮುಖ್ಯವಾದ ಅಂಶ ಅಂದ್ರೆ ನೀರಿನ ನಿರ್ವಹಣೆ. ಹೌದು. ಇದು ಹೇಗೆ ಮಾಡ್ಕೋಬೇಕಾಗುತ್ತೆ? ಸಾಮಾನ್ಯವಾಗಿ ಈಗಾಗಲೇ ಹೇಳಿದಾಗೆ ಮೊದಲನೇ ಒಂದು ಅಂಶ ಅಂತ ಹೇಳಿದ್ರೆ, ನಾವು ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ನಮ್ಮಲ್ಲಿ ನೀರು ಲಭ್ಯತೆ ಕಡಿಮೆ ಇದೆ ಅಂತಾದಾಗ ದೀರ್ಘಾವಧಿಯನ್ನು ಬಿಟ್ಟು ಮಧ್ಯಮಾವಧಿ ಮತ್ತೆ ಅಲ್ಪಾವಧಿಯನ್ನು ಆಯ್ಕೆ ಮಾಡ್ಕೋಬೇಕು. ನೀರಿನ ಲಭ್ಯತೆ ಸಾಕಷ್ಟು ಇದ್ರೆ ಮಾತ್ರ ನಾವು ದೀರ್ಘಾವಧಿ ತಳಿಗೆ ಹೋಗಬೇಕಾಗ್ತದೆ. ಇನ್ನು 2ನೇ ಅಂಶ ಅಂತ ಹೇಳಿದ್ರೆ, ಸಾಕಷ್ಟು ಕಡೆ ಈಗ 2ನೇ ಕಳೆ ಕಿತ್ತ ಮೇಲೆ, ಅಂದ್ರೆ ಭತ್ತವನ್ನ ನಾಟಿ ಮಾಡಿದಂತಹ 50 ದಿನಗಳ ನಂತರ ಗದ್ದೆಯಲ್ಲಿ ನೀರನ್ನ ನೆಲೆಸತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಅದು ಇತ್ತೀಚಿನ ಸಂಶೋಧನೆಯಿಂದ ಕಂಡುಬರುತ್ತಿರತಕ್ಕಂತಹ ವಿಚಾರ. ಕೇವಲ ತೇವಾಂಶವನ್ನ ಕಾಪಾಡಿಕೊಂಡ್ರೆ ಅಷ್ಟೇ ಸಾಕು, ಇದರಿಂದ 20% ನೀರಿನ ಉಳಿತಾಯವನ್ನ ಮಾಡಬಹುದು. ಏನ್ ಹೇಳಿ? ಈ 2ನೇ ಒಂದು ಕಳೆಯನ್ನ ಕಿತ್ತ ಮೇಲೆ ಆದ್ಮೇಲೆ ಅಂದ್ರೆ 50 ದಿನ ಆದ್ಮೇಲೆ ನಾಟಿ ಮಾಡಿದಂತ 50 ದಿನ ಆದ್ಮೇಲಿಂದ ಹೂವು ಬರ ತನಕನು ಕೂಡ ನಾವು ತೇವಾಂಶವನ್ನೇ ಕಾಪಾಡಿಕೊಂಡು ಹೂವು ಬಂದು ಕಾಳು ಕಟ್ಟುವಾಗ ಮಾತ್ರ ಮತ್ತೆ ನೀರನ್ನು ನಿಲ್ಲಿಸಿಕೊಂಡು ಆ ನಂತರ ಕಾಳು ಮಾಗಿದ ನಂತರ ಮತ್ತೆ ನೀರನ್ನು ಸಂಪೂರ್ಣವಾಗಿ ತೆಗೆದಾಕೋದ್ರಿಂದ ಸಾಕಷ್ಟು ನೀರನ್ನು ಉಳಿತಾಯ ಮಾಡಿ ತೇವಾಂಶ ಕಾಪಾಡಿಕೊಳ್ಳೋದು ಅಂದ್ರೆ ಬಿರುಕು ಬರದಾಗ ನೋಡ್ಕೋಬೇಕು. ಹೌದು, ಬಿರುಕು ಬರಬಾರದು, ಆದ್ರೆ ಅದ್ರಲ್ಲಿ ಬಿರುಕು ಬಂದಾಗ ಏನಾಗುತ್ತೆ ತೊಂದರೆ ಆಗುತ್ತೆ, ಬೇರುಗಳು ಕತ್ತರಿಸಬೇಕು, ಬೇರು ಕತ್ತರಿಸಿ ಹೋಗ್ಬಿಟ್ಟು ಅವಾಗ ಪೋಷಕಾಂಶಗಳ ಒಂದು ಸರಬರಾಜಿನಲ್ಲಿ ವ್ಯತ್ಯಾಸ ಆಗ್ತದೆ. ಆ ಕಾರಣದಿಂದ ತೇವಾಂಶವನ್ನಷ್ಟೇ ಕಾಪಾಡಿಕೊಂಡು ಮಾಡಬಹುದು. ಇದರಿಂದ ನೀರು ಉಳಿತಾಯ ಆಗ್ತದೆ, ಸಾಕಷ್ಟು ಕೀಟಗಳು ಮತ್ತು ರೋಗಗಳ ಬಾಧೆ ಕೂಡ ಕಡಿಮೆ ಆಗ್ತದೆ. ಅಂದ್ರೆ 50 ದಿನದಿಂದ ಸಾಧಾರಣವಾಗಿ ಎಷ್ಟು ದಿನದವರೆಗೂ ಆ ರೀತಿ ಮಾಡಬೇಕಾಗುತ್ತೆ? 50 ದಿನದಿಂದ ಸುಮಾರು 80 ದಿನದವರೆಗೂ ಕೂಡ ಅದನ್ನು ಮಾಡಬಹುದು. ಒಂದು ತಿಂಗಳವರೆಗೂ ಕೂಡ ಅದನ್ನು ಮಾಡಬಹುದು. ಒಳ್ಳೆ ತೇವಾಂಶ ಇದ್ರೆ ಸಾಕು, ತೇವಾಂಶ ಇದ್ರೆ ಸಾಕು, ಅಂದ್ರೆ 2 ದಿನಕ್ಕೊಂದ್ಸರಿ ನೀರು ಬಿಟ್ಟರೆ ಸಾಕಾಗ್ತದೆ. ಕೆಲವೊಂದು ಕಡೆ ನೀರನ್ನು ನಿಯಂತ್ರಣ ಸಾಧ್ಯ ಆಗೋದಿಲ್ಲ, ಅಂತ ಕಡೆ ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ಎಲ್ಲೆಲ್ಲಿ ನಿಯಂತ್ರಣ ಸಾಧ್ಯ ಇದೆ ಅಂತ ಕಡೆ ಮಾಡೋದ್ರಿಂದ ನೀರಿನ ಉಳಿತಾಯನೂ ಆಗ್ತದೆ, ಭೂಮಿಯ ಆರೋಗ್ಯ ಕೂಡ ಉತ್ತಮ ಆಗ್ತದೆ, ಮತ್ತೆ ರೋಗ ರುಜಿನಗಳ ಬಾಧೆ ಕೂಡ ಕಡಿಮೆ ಆಗ್ತದೆ. ಆದ್ರೆ ಕಳೆ ಸ್ವಲ್ಪ ಬರುವ ಸಾಧ್ಯತೆ ಇರುತ್ತಲ್ವೇ? ಇಲ್ಲ, 50 ದಿನಗಳವರೆಗೆ ಸಾಕಷ್ಟು ಬೆಳವಣಿಗೆ ಆಗಿರೋದ್ರಿಂದ ಗದ್ದೆ ಪೂರ್ಣ ಇದರಿಂದ ಮುಚ್ಚಿಕೊಂಡಿರ್ತದೆ ಈ ತೆಂಡೆಗಳ ಒಡೆತದಿಂದ. ಸೊ ಆ ಕಾರಣದಿಂದ ಯಾವುದೇ ಕಳೆ ಆ ಸಂದರ್ಭದಲ್ಲಿ ಹೊಸದಾಗಿ ಕಳೆ ಬರುವುದಿಲ್ಲ, ಪ್ರಾರಂಭದಲ್ಲಿ ಬರ್ತದೆ. ಆ ಕಾರಣಕ್ಕಾಗಿ ಮೊದಲ 30 ಅಥವಾ 45 ದಿನಗಳವರೆಗೆ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಸಾಧಾರಣವಾಗಿ ಎಷ್ಟು ಇದ್ರೂ ಒಳ್ಳೇದು ಅಂತೀರಾ? ಸಾಕಷ್ಟು ಸಾಮಾನ್ಯವಾಗಿ ಎಲ್ಲ ಕಡೆ 1 ಇಂಚು ಮಟ್ಟವನ್ನು ಕಾಪಾಡಿಕೊಂಡ್ರೆ ಸಾಕು, 2.5 ಸೆಂಟಿಮೀಟರ್ ಏನಿದೆ ಅದನ್ನು ಕಾಪಾಡಿಕೊಂಡ್ರೆ ಸಾಕು. ಮತ್ತೆ ಸಾಕಷ್ಟು ಕಡೆ ನಾವೇನ್ ಹೇಳ್ತೀವಿ ಅಂದ್ರೆ ರೈತರಿಗೆ ಈ ಬೇರೆ ಬೇರೆ ಪದ್ಧತಿಗಳನ್ನು ಉಪಯೋಗಿಸಿ ಭತ್ತವನ್ನ ಬೆಳೆಯೋದು ಕೂಡ ಶಿಫಾರಸು ಮಾಡ್ತೀವಿ. ಈಗ ಭತ್ತವನ್ನ ಬೆಳೆಯೋದಕ್ಕೆ ನಾವು ಈ ನೀರಾವರಿಯಲ್ಲಿ ಸಸಿ ಮಡಿ ಮಾಡ್ಕೊಂಡು ನಾಟಿ ಮಾಡ್ತಕ್ಕಂತ ಒಂದು ಪದ್ಧತಿ ಇರ್ತಕ್ಕಂಥದ್ದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಪದ್ಧತಿ. ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ ಸಾಕಷ್ಟು ಬೇರೆ ಪದ್ಧತಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಕೃಷಿ ವಿಶ್ವವಿದ್ಯಾಲಯದ ಏರೋಬಿಕ್ ಪದ್ಧತಿ ಅಂತ ಹೌದು, ಮತ್ತೆ ಶ್ರೀ ಪದ್ಧತಿ ಅಂತ, ಶ್ರೀ ಪದ್ಧತಿ ಇದೆ, ಏರೋಬಿಕ್ ಪದ್ಧತಿ ಇದೆ, ಹನಿ ನೀರಾವರಿ ಪದ್ಧತಿ ಇದೆ, ಹೀಗೆ ಬೇರೆ ಬೇರೆ ಪದ್ಧತಿಗಳಿವೆ. ಅವುಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಒಂದು ಪರಿಸರಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿವೇಚನೆ ಕೂಡ ರೈತರಲ್ಲಿ ಬರಬೇಕು. ಆ ರೀತಿ ಮಾಡಿಕೊಂಡಾಗ ಇನ್ನೂ ಕೂಡ ಈ ನೀರಿನ ಉಳಿತಾಯವನ್ನು ಮಾಡಿ ಈ ಭತ್ತದ ಪ್ರದೇಶವನ್ನ ವಿಸ್ತರಿಸಲಿಕ್ಕೆ ಸಾಕಷ್ಟು ಸಾಧ್ಯತೆಗಳಿವೆ, ಅವಕಾಶಗಳಿವೆ. ಈಗ ಮೇಲ್ಗೊಬ್ಬರ ಯಾವಾಗ ಕೊಡಬೇಕಾಗುತ್ತೆ? ಸಾಮಾನ್ಯವಾಗಿ ಮೇಲ್ಗೊಬ್ಬರ ಕೊಡ್ತಕ್ಕಂಥ ವಿಚಾರ ಬರ್ತಕ್ಕಂಥದ್ದು ಯಾವುದೇ ಒಂದು ತಳಿಯಲ್ಲಿ ಮೊದಲ ಒಂದು 30 ದಿನಕ್ಕೆ 25 ಅಥವಾ 30 ದಿನಕ್ಕೆ ಮೇಲ್ಗೊಬ್ಬರವನ್ನು ಕೊಡಬೇಕು. ನಾಟಿ ಮಾಡುವಾಗ ಮೂಲ ಗೊಬ್ಬರವನ್ನು ಈಗಾಗಲೇ ಹೇಳಿದೆ ನಾನು, ಮೂಲ ಗೊಬ್ಬರವನ್ನ ಸಾರ್ವಜನಿಕ ರಂಜಕ ಪೊಟಾಷ್ ಮೂರನ್ನು ಕೊಟ್ಟ ನಂತರ ಮೊದಲನೇ ಮೇಲ್ಗೊಬ್ಬರವನ್ನ 12.5 ಕೆಜಿ ಸಾರ್ವಜನಿಕ, ಅಲ್ಲಿ 12.5 ಕೆಜಿ ಸಾರ್ವಜನಿಕ ಅಂದ್ರೆ ಸಾಮಾನ್ಯವಾಗಿ ಒಂದು 25 ಕೆಜಿ ಅಷ್ಟು ಯೂರಿಯಾ ಬರುತ್ತೆ, ಯೂರಿಯಾ ಬರುತ್ತೆ, ಅರ್ಧ ಮೂಟೆ ಯೂರಿಯಾ ಅಂತ ಹೇಳ್ತಾರೆ. ಅರ್ಧ ಮೂಟೆ ಯೂರಿಯಾವನ್ನ ಮೊದಲನೇ ಕಳೆ ಕಿತ್ತ ನಂತರ ಅಂದ್ರೆ 25 ದಿನದಿಂದ 30 ದಿನಗಳ ನಡುವೆ ಕೊಡಬೇಕು. ಈ 25 ಮತ್ತೆ 30 ದಿನಗಳ ನಡುವೆ ತೆಂಡೆ ಹೊಡೆತಕ್ಕಂಥ ಪ್ರಮಾಣ ಬಹಳ ಅಧಿಕವಾಗಿರುತ್ತದೆ, ಅಧಿಕವಾಗಿದ್ದು ಸಾಕಷ್ಟು ಆಕ್ಟಿವ್ ಟೆಲರಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಆ ಒಂದು ಹಂತದಲ್ಲಿ ನಾವು ಈ ಸಾರ್ವಜನಿಕದ ಕೊಟ್ಟಾಗ ಗಿಡ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತದೆ. ಇದನ್ನ ತಡವಾಗಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ತೆಂಡೆ ಹೊಡೆತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ, ಅಥವಾ ತೆಂಡೆಗಳು ಒಡೆದ ತೆಂಡೆಗಳು ಬೆಳವಣಿಗೆ ಆಗೋದು ಕೂಡ ತೊಂದರೆ ಆಗುತ್ತೆ, ಈ ಸಸ್ಯದ ತವರುಗಳ ಶಕ್ತಿನೂ ಕಡಿಮೆ ಆಗಿರುತ್ತೆ. ಹೌದೌದು, ಆ ಒಂದು ಹಂತದಲ್ಲಿ ಸಾಕಷ್ಟು ಚೆನ್ನಾಗಿ ತಗೊಳ್ತದೆ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಗೊಬ್ಬರವನ್ನ ಕೊಡುವಾಗ ಮೇಲ್ಗೊಬ್ಬರವನ್ನ ಕೊಡುವಾಗ ಕಳೆ ಕಿತ್ತು ಕೊಡ್ತಕ್ಕಂಥದ್ದು ಒಳ್ಳೇದು. ಈ ಕಳೆಯನ್ನ ಕೈ ಆಡಿಸಿದಾಗ ಏನಾಗುತ್ತೆ ಅಂದ್ರೆ ಸಾಕಷ್ಟು ಕಡೆ ಎಲ್ಲ ಬೇರುಗಳು ಮೇಲೆ ಮೇಲೆ ಬರ್ತವೆ, ಬೇರುಗಳು ಒಂದು ಸ್ವಲ್ಪ ಅದೆಲ್ಲವೂ ಚೇತರಿಸಿಕೊಳ್ತವೆ, ಆಕ್ಟಿವೇಟ್ ಆಗ್ತವೆ ಅಂತ ಹೇಳ್ತೀವಿ ನೋಡಿ. ಸೊ ಅಂತ ಸಂದರ್ಭದಲ್ಲಿ ಯೂರಿಯಾವನ್ನು ಕೊಟ್ಟಾಗ ಚೆನ್ನಾಗಿ ಉಪಯೋಗಿಸಿಕೊಳ್ತವೆ. ಮತ್ತೆ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಈ ಗೊಬ್ಬರವನ್ನು ಕೊಡೋದಕ್ಕೆ ಮೊದಲು 24 ಗಂಟೆ ಮೊದಲು ನೀರನ್ನು ಸಂಪೂರ್ಣವಾಗಿ ತೆಗೆದಿರಬೇಕು, ನೀರಿರಬಾರ್ದು ಗದ್ದೆಯಲ್ಲಿ, ನೀರು ಸಂಪೂರ್ಣವಾಗಿ ತೆಗೆದು ತೇವಾಂಶ ಅಷ್ಟೇ ಇದ್ದು ಅಥವಾ ಜಿನಗ್ ನೀರು ಅಂತ ಕಡಿತು ಹಳ್ಳದಲ್ಲಿ ಅಷ್ಟೇ ನೀರಿದ್ಕೊಂಡು ಆ ಟೈಮಲ್ಲಿ ಕೊಟ್ಟು ಆದ್ರೆ 24 ಗಂಟೆ ನಂತರ ಮತ್ತೆ ನೀರನ್ನು ಕಟ್ಟಬೇಕು. ಸೊ ಅಷ್ಟು ಕೂಡ ಮಾಡಿದಾಗ ಮಾತ್ರ ನಾವು ಕೊಟ್ಟಂತ ಯೂರಿಯಾದ ಅಥವಾ ಸಾರಜನಕದ ಅಥವಾ ಪೋಷಕಾಂಶದ ಸಂಪೂರ್ಣ ಬಳಕೆ ಗಿಡಗಳಿಗಾಗಿ ನಮಗೆ ಉಪಯೋಗ ಆಗ್ತದೆ. ಮತ್ತೆ ನೀರು ಕೂಡ ಗದ್ದೆಯಿಂದ ಗದ್ದೆಗೆ ಹರಿದಾಗ ನೋಡ್ಕೋಬೇಕು, ಅದು ಕೂಡ ಮುಖ್ಯ. ಒಂದ್ಸಾರಿ ನಾವು ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸೇ ಬಿಡಬೇಕು, 24 ಗಂಟೆ ಮೊದಲು ನೀರು ತೆಗೆದು ತೇವಾಂಶ ಅಥವಾ ಜಿನಗ ನೀರು ಅಷ್ಟೇ ಕಾಪಾಡಿಕೊಂಡು ಗೊಬ್ಬರವನ್ನು ಕೊಡಬೇಕು. ಆ ನಂತರ 2 ದಿನಗಳವರೆಗೆ ಅಥವಾ 24 ಗಂಟೆ ನೀರನ್ನು ಕೊಡದೆ ಎರಡನೇ ದಿನ ನಾವು ನೀರನ್ನು ಕಟ್ಟಬೇಕಾಗ್ತದೆ. ಇದು 25 ದಿನದಿಂದ 30 ದಿನ ಇದು ಮೊದಲನೇ ಅಂಶ. ಇನ್ನು ಎರಡನೇ ಮೇಲ್ಗೊಬ್ಬರ ಬರ್ತಕ್ಕಂಥದ್ದು 60ನೇ ದಿನಕ್ಕೆ ಸಾಮಾನ್ಯವಾಗಿ 55 ದಿನದಿಂದ 60 ದಿನಕ್ಕೆ ಬರ್ತದೆ. ಆವಾಗ ಗರ್ಭಾಂಕುರದ ಅಂತ ಇರ್ತದೆ. ಅವಾಗ ಎರಡನೇ ಅಂತ ಅಂದ್ರೆ ಗರ್ಭಾಂಕುರ ಅಂತ ಅಂದ್ರೆ ಒಂದು ಇವಾಗ ಗರ್ಭಾಂಕುರ ಹಂತದಲ್ಲಿ ಒಂದು ತೆನೆಯ ಒಂದು ಹೂವು ಪ್ರಾರಂಭ ಆಗ್ತದೆ ಒಳಗಡೆ. ಆ ಪ್ರಾರಂಭ ಆಗ ಹಂತದಲ್ಲಿ ಕೂಡ ಒಂದು ಸಸ್ಯ ಸಾಕಷ್ಟು ಪೋಷಕಾಂಶವನ್ನು ಬಯಸುತ್ತೆ. ಗರ್ಭಾಂಕುರ ಅಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ, ದುಂಡಿಕೋದು ಅಂತ ಕರೀತಾರೆ ರೈತರು. ಆ ಹಂತದಲ್ಲಿ ಕೂಡ ಪೋಷಕಾಂಶ ಬೇಕಾಗ್ತದೆ, ಪ್ಯಾನಿಕಲ್ ಇನಿಶಿಯೇಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್. ಇದನ್ನ ನಮ್ಮ ಮನುಷ್ಯರಲ್ಲಿ ಗರ್ಭಿಣಿ ಆಗ್ತಾರೆ ನೋಡಿ, ಅದಕ್ಕೆ ಹೋಲಿಕೆ ಮಾಡಬಹುದು. ಸೊ ಆ ಸಂದರ್ಭದಲ್ಲಿ ಕೂಡ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಆ ಸಂದರ್ಭದಲ್ಲಿ ಕೂಡ ನಾವು ಪೋಷಕಾಂಶವನ್ನು ಕೊಡಬೇಕು 60ನೇ ದಿನದಲ್ಲಿ. ಆವಾಗಲೂ ಕೂಡ ಸಾರ್ವಜನಿಕವನ್ನ ಸುಮಾರು 25 ಕೆಜಿಯಷ್ಟು ಯೂರಿಯಾದ ಮುಖಾಂತರ ಕೊಡೋದ್ರ ಜೊತೆಗೆ ಸುಮಾರು 10 ಕೆಜಿಯಷ್ಟು ಪೊಟಾಷಿಯನ್ನು ಕೂಡ ಕೊಡಬೇಕಾಗ್ತದೆ. ಈ ಪೊಟಾಷಿಯಂಶ ಕೂಡ ಬೇಕಾಗ್ತದೆ. ಪೊಟಾಷಿಯಂಶವನ್ನು ಕೊಡೋದ್ರಿಂದ ಈ ಗಿಡಗಳಿಗೆ ರೋಗ ರುಜಿನದ ಬಾಧೆ ತಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ, ಕಾಳುಗಳು ಗಟ್ಟಿಯಾಗ್ತದೆ, ಜೆಳ್ಳಿನ ಪ್ರಮಾಣ ಕಡಿಮೆ ಆಗ್ತದೆ. ಪೋಷಕಾಂಶಗಳನ್ನು ಎಷ್ಟು ಕೊಟ್ಟರು ಕೂಡ ತಡ್ಕೊಳ್ತಕ್ಕಂಥದ್ದು ಈ ಎರಡು ಹಂತದಲ್ಲಿ ಮಾತ್ರ. ಆ ನಂತರ ಎಷ್ಟೇ ಪೋಷಕಾಂಶ ಕೊಟ್ಟರು ಕೂಡ ಸಸ್ಯ ಅದನ್ನು ಬಳಸ್ಕೊಳ್ಳೋದಿಲ್ಲ, ಹೆಚ್ಚು ಪೋಲಾಗಿ ಹೋಗ್ತದೆ. ಆ ಕಾರಣಕ್ಕಾಗಿ ಮೊದಲ 30 ದಿನ ಮತ್ತು 2ನೇ 60 ದಿನಕ್ಕೆ ನಾವು ಪೋಷಕಾಂಶವನ್ನು ಕೊಟ್ಟು ಆ ಗಿಡದ ಬೆಳವಣಿಗೆಯನ್ನು ನೋಡ್ಕೋಬೇಕು. ಆವಾಗಲೂ ಕೂಡ ನಾವು ಏನು ಮಾಡಬೇಕು ಅಂತಂದರೆ ಈ ನೀರನ್ನ ಒಂದು 24 ಗಂಟೆ ಮೊದಲೇ ನಿಲ್ಲಿಸಿ ತೇವಾಂಶವನ್ನಷ್ಟೇ ಕಾಪಾಡಿಕೊಂಡು ಗೊಬ್ಬರವನ್ನು ಕೊಡಬೇಕು. ಇದರಿಂದ ಹೆಚ್ಚು ಬಳಕೆ ಆಗ್ತದೆ, ಸಾಕಷ್ಟು ನಮಗೆ ಉಪಯೋಗ ಆಗ್ತದೆ. ಇದನ್ನು ರೈತರು ಮನಸ್ಸಲ್ಲಿ ಇಟ್ಕೋಬೇಕು. ಇದು ಸಸ್ಯ ಸಂರಕ್ಷಣೆ ಕಡೆಗೆ ಬಂದರೆ ಯಾವ ಅಂಶಗಳ ಕಡೆಗೆ ಒತ್ತು ಕೊಡಬೇಕು ಅಂತ? ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಯಾವುದೇ ರೋಗ ಅಥವಾ ರುಜಿನಗಳು ಬರೋದಿಲ್ಲ ಅಂತಕ್ಕಂಥದ್ದು ವಾಡಿಕೆ. ಹೌದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಥವಾ ನಮ್ಮ ಶಿವಮೊಗ್ಗದಿಂದ ಪ್ರಾರಂಭ ಮಾಡಿಕೊಂಡು ಚಾಮರಾಜನಗರದವರೆಗೆ ಎಲ್ಲವನ್ನು ನೋಡಿದ್ರೂ ಕೂಡ ಸಾಕಷ್ಟು ಕಡೆ ಬೇಸಿಗೆ ಹಂಗಾಮಲ್ಲಿ ಸಾಕಷ್ಟು ರೋಗ ರುಜಿನಗಳು ಬಂದಿರತಕ್ಕಂಥ ದಾಖಲೆ ನಮ್ಮಲ್ಲಿ ಸಿಗ್ತಾ ಇದೆ. ಕಳೆದ 2-3 ವರ್ಷದಿಂದ ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದ ಎಲ್ಲ ವಿಜ್ಞಾನಿಗಳ ತಂಡ ಸಾಕಷ್ಟು ಕಡೆ ಹೋಗಿ ಬೇರೆ ಬೇರೆ ವಿಚಾರಗಳನ್ನು ಪರಿಶೀಲನೆ ಮಾಡಿ ನೋಡಿದೆ. ಅದರ ಒಂದು ಆಧಾರದ ಮೇಲೆ ಹೇಳೋದಾದ್ರೆ ಬೇಸಿಗೆ ಹಂಗಾಮಲ್ಲಿ ಕೂಡ ಬೆಂಕಿ ರೋಗದ ಬಾಧೆ ಕಂಡು ಬರ್ತದೆ. ಮುಖ್ಯವಾಗಿ ಬರ್ತಕ್ಕಂಥದ್ದು ಕಾಂಡ ಕೊರಕದ ಬಾಧೆ ಹೆಚ್ಚು ಕಂಡು ಬರ್ತದೆ. ಹಳದಿ ಕಾಂಡ ಕೊರಕ ಅಂತ ಕರೀತಾರೆ, ಅದು ಬರ್ತದೆ. ಮತ್ತೆ ಬೆಂಕಿ ರೋಗ ಇತ್ತೀಚೆಗೆ ಬರ್ತಾ ಇದೆ. ಈ ಕಂದು ಜಿಗಿ ಹುಳು ಬಂದಿರತಕ್ಕಂಥದ್ದು ಕೆಲವೊಂದು ಕಡೆ ಅದು ಕೂಡ ಬಂದಿದೆ. ಸಾಮಾನ್ಯವಾಗಿ ಯಾವುದು ಬರೋದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಪ್ರತೀತಿ. ಮುಖ್ಯವಾಗಿ ಹೆಚ್ಚು ಸಾರ್ವಜನಿಕ ಕೊಡೋದ್ರಿಂದ ಸಮಸ್ಯೆಗಳು ಬರ್ಬೋದಲ್ವೇ? ಅದು ಒಂದೇ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ, ಸಾಕಷ್ಟು ಬೇರೆ ಬೇರೆ ಕಾರಣಗಳಿವೆ. ಆದರೂ ಕೂಡ ಒಂದು ಮುಖ್ಯವಾದಂಥ ಕಾರಣ ಅಂದರೆ ಹೆಚ್ಚು ಸಾರ್ವಜನಿಕವನ್ನು ಕೊಡ್ತಕ್ಕಂಥದ್ದು ಮತ್ತು ನೀರಾವರಿಯಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದು, ಹೆಚ್ಚು ನೀರು ನಿಲ್ಲಿಸ್ತಕ್ಕಂಥದ್ದು, ನೀರನ್ನ ಯಥೇಚ್ಛವಾಗಿ ಕೊಡ್ತಕ್ಕಂಥದ್ದು, ಮತ್ತು ಸಸ್ಯಗಳ ಸಂಖ್ಯೆಯನ್ನು ಜಾಸ್ತಿ ಇದು ಮಾಡದೇ ಇರತಕ್ಕಂಥದ್ದು. ಹಿಂಗೆ ನಾವು ಮತ್ತೊಂದು ಹೇಳ್ತೀವಿ ಜಗದೀಶ್ ಅವರು, ನಾಟಿ ಅಂತರ ಜೊತೆಗೆ ಸಾಕಷ್ಟು ಒಂದು 2 ಮೀಟರ್ಗೆ ಒಂದೊಂದು ಸುಮಾರು 6 ಅಡಿ 8 ಅಡಿಗೆ ಒಂದೊಂದು ಸಾಲನ್ನ ತಪ್ಪಿ ನಾಟಿ ಮಾಡಿ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಪೂರ್ವ ಪಶ್ಚಿಮವಾಗಿ ಒಂದೊಂದು ಸಾಲನ್ನು ಬಿಡೋದ್ರಿಂದ ಅದಕ್ಕೆ ಗಾಳಿಯ ಸಂಚಾರ ಚೆನ್ನಾಗಿ ಸೂರ್ಯನ ರಶ್ಮಿ ಭೂಮಿಯವರೆಗೂ ಕೂಡ ತಲುಪಿ ಸಾಕಷ್ಟು ರೋಗ ರುಜಿನಗಳ ಬಾಧೆ ಕಡಿಮೆ ಆಗುತ್ತೆ. ಹೌದು, ಒಂದು ಸಾಲನ್ನ ಪ್ರತಿ 6 ಅಥವಾ 8 ಅಡಿಗೆ ಒಂದು ಸಾಲನ್ನ ನಾವು ಬಿಟ್ಟರೆ ಆ ಒಂದು ಬಿಟ್ಟಂತ ಸಾಲನ ಮುಖಾಂತರ ಸಾಕಷ್ಟು ಒಳ್ಳೆಯ ಕೆಲಸಗಳು ನಡೆಯುತ್ತವೆ. ಒಂದು ಸೂರ್ಯನ ಕಿರಣ ಸಾಕಷ್ಟು ಭೂಮಿಯ ತನಕ ಹೋಗಿ ಈ ರೋಗ ರುಜಿನಗಳ ಬಾಧೆ ಕಡಿಮೆ ಆಗ್ತದೆ. ಮತ್ತೆ 2ನೇ ಅಂಶ ಅಂತಂದ್ರೆ ಅಲ್ಲಿ ಒಂದು ಪೋಷಕಾಂಶಗಳ ಲಭ್ಯತೆ ಕೂಡ ಚೆನ್ನಾಗಾಗ್ತದೆ, ಗಾಳಿಯ ಸಂಚಾರ ಸರಾಗವಾಗುತ್ತದೆ. ಈ ಗಾಳಿಯ ಸಂಚಾರ ಚೆನ್ನಾಗಿದ್ದು ಸೂರ್ಯನ ರಶ್ಮಿ ಕೆಳಗಡೆ ಹೋದಾಗ ಈ ಕೀಟಗಳಿಗೆ ಬೆಳೆಯೋದಕ್ಕೆ ಅವಕಾಶ ಆಗೋದಿಲ್ಲ, ರೋಗಾಣುಗಳಿಗೆ ಬೆಳೆಯೋದಕ್ಕೆ ಅವಕಾಶ ಆಗೋದಿಲ್ಲ, ಆಗ ಬೆಳೆ ಆರೋಗ್ಯವಾಗಿ ಬರೋದಕ್ಕೆ ಸಹಕಾರಿಯಾಗ್ತದೆ. ಇದು 2ನೇ ಅಂಶ. 3ನೇ ಅಂಶ ಅಂತಂದ್ರೆ ಇವಾಗ ಹೇಳಿದ್ನಲ್ಲ, ಈಗ ಹಳದಿ ಕಾಂಡ ಕೊರಕ ಬರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಬೆಂಕಿ ರೋಗ ಬರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅಂತಹ ಒಂದು ಪರಿಸ್ಥಿತಿಯನ್ನು ಊಹೆ ಮಾಡಿಕೊಂಡು ಅಲ್ಲಿ ಸಾರ್ವಜನಿಕದ ಗೊಬ್ಬರವನ್ನ ಮಿತವಾಗಿ ಬಳಸಬೇಕು ಅಥವಾ ತಡೆ ಹಿಡಿಬೇಕು ಅಥವಾ ಮುಂದೂಡಬೇಕು, ಅದನ್ನು ನಾವು ನಿಯಂತ್ರಣ ಮಾಡಿಕೊಂಡು ಆಮೇಲೆ ಕೊಡಬಹುದು. ಸಂಪೂರ್ಣವಾಗಿ ಏನಾದರೂ ಗಾಳಿ ಕೊಂಡ ಕೊರಕದ ಒಂದು ಚಿಹ್ನೆಗಳು ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ನಾವು ಇದನ್ನ ನಿಲ್ಲಿಸಬೇಕಾಗ್ತದೆ. ಸಾರ್ವಜನಿಕವನ್ನ 25 ಕೆಜಿ ಏನು ಯೂರಿಯಾವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಸುಮಾರು 10 ಕೆಜಿಗೆ ಕಡಿಮೆ ಮಾಡಬಹುದು ಅಥವಾ ಆಗ್ತಕ್ಕಂಥದ್ದನ್ನ 30 ದಿನಗಳ ಬದಲು 35 ದಿನಕ್ಕೆ ಹಾಕಬಹುದು. ಇದನ್ನ ಗಮನಿಸಬೇಕಾಗ್ತದೆ. ಇನ್ನು 2ನೇ ಅಂಶ ಅಂದರೆ ತೀರಾ ಅನಿವಾರ್ಯವಾಗಿ ಪ್ರಭಾವ ತುಂಬಾ ಜಾಸ್ತಿ ಇದೆ, ಇದನ್ನು ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಅಂದಾಗ ಮಾತ್ರ ಅವಾಗ ಕೀಟನಾಶಕಗಳನ್ನ ಬಳಸಬೇಕಾಗುತ್ತದೆ ಅಥವಾ ರೋಗನಾಶಕವನ್ನು ಬಳಸಬೇಕಾಗ್ತದೆ. ಈ ಬೆಂಕಿ ರೋಗ ಬಂದ್ರೆ ಈ ಕೀಟನಾಶಕದಲ್ಲಿ ಕ್ಲೋರೋಫೆರಿಫಾಸ್ ಅಂತ ಹೇಳಿ ಒಂದು ಔಷಧಿ ಇದೆ, ಇದನ್ನ ಪ್ರತಿ ಲೀಟರ್ ನೀರಕ್ಕೆ ಸುಮಾರು 2 ml ಗಳಷ್ಟು ಮಿಶ್ರಣ ಮಾಡಿಕೊಂಡು ಅದನ್ನ ಸಿಂಪರಣೆ ಮಾಡಬೇಕಾಗ್ತದೆ. ಯಾವಾಗ ಈ ಹಳದಿ ಕಾಂಡ ಕೊರಕದ ಚಿಹ್ನೆಗಳು ಕಂಡು ಬಂದಾಗ ಅಂದ್ರೆ ಅದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ತೆನೆ ಬಂದ ಮೇಲೆ ಗೊತ್ತಾಗ್ತದೆ. ಮುಂಚಿತವಾಗಿ ರೈತರು ಊಹೆ ಮಾಡಿದಾಗ ಮಾತ್ರ ಇದನ್ನು ಸಾಧ್ಯ ಆಗ್ತದೆ. ಅಬ್ಬೆಪ್ಪೋಡೆ ಅಂತ ಕರೀತಾರೆ, ಅದನ್ನ ಹಿಡ್ಕೊಂಡು ಹಿಡಿದಾಗ ಅದು ಸಂಪೂರ್ಣವಾಗಿ ಹೌದು ಸುಲಭವಾಗಿ ಬರುತ್ತೆ. ಅಂತ ಸಂದರ್ಭದಲ್ಲಿ ನಿಯಂತ್ರಣ ಕಡಿಮೆ, ಆದ್ರೆ ಮೊದಲೇ ಅದನ್ನು ಊಹೆ ಮಾಡಿ ಮಾಡಿದಾಗ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ಬೆಂಕಿ ರೋಗ ಬರ್ತಕ್ಕಂಥದ್ದು ಸಹಜವಾಗಿರ್ತದೆ, ಅದು ಎಲೆ ಬೆಂಕಿ ರೋಗ ಇರಬಹುದು ಅಥವಾ ಕುತ್ತಿಗೆ ಬೆಂಕಿ ರೋಗ ಇರಬಹುದು. ಎಲೆ ಬೆಂಕಿ ರೋಗ ಬಂದಾಗ ನಾವು ಕಾರ್ಬನ್ಡೈಸಿಮ್ ಅಂತ ಹೇಳಿ ಏನು ಶಿಲೀಂಧ್ರ ನಾಶಕ ಇದೆ ಅದನ್ನ ಬಳಸಿದ್ರೆ ಸಾಕಾಗುತ್ತೆ. 1 ಲೀಟರ್ ನೀರಿಗೆ 1 ಗ್ರಾಮ್ ಹಾಕೊಂಡು ಸಿಂಪರಣೆ ಮಾಡಿದ್ರೆ ನಿಯಂತ್ರಣವನ್ನು ಮಾಡಬಹುದು. ಇನ್ನು 2ನೇದು ಈ ಕುತ್ತಿಗೆ ಬೆಂಕಿ ರೋಗ ಬರುತ್ತೆ, ಕುತ್ತಿಗೆ ಬೆಂಕಿ ರೋಗ ಬರ್ತಕ್ಕಂಥದ್ದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕುತ್ತಿಗೆ ಬೆಂಕಿ ರೋಗವನ್ನ ಮುನ್ನೆಚ್ಚರಿಕೆಯಾಗಿ ನಾವು ತಡೆಹಿಡಿಬಹುದು ಹೊರತು ಕುತ್ತಿಗೆ ಬೆಂಕಿ ರೋಗ ಬಂದಾದ್ಮೇಲೆ ನಿಯಂತ್ರಣ ಮಾಡೋದಕ್ಕೆ ಆಗುತ್ತೆ. ಮುಂಜಾಗ್ರತೆಯಾಗಿ ಬರೋ ಸಾಧ್ಯತೆ ಇದ್ರೆ ಸಾಧ್ಯತೆ ಇದೆ ಅಂತ ಹೇಳಿ ಊಹೆ ಮಾಡಿಕೊಂಡು ಅಥವಾ ಪ್ರತಿ ವರ್ಷ ಬರ್ತಾ ಇದ್ರೆ ಅಂತ ಜಾಗದಲ್ಲಿ ಸಾಮಾನ್ಯವಾಗಿ ಸಣ್ಣ ಭತ್ತಗಳನ್ನು ಬೆಳೆದಾಗ ಸಣ್ಣ ಈಗ JGL 1798 ಅಂತ ಹೇಳಿದೆ ಅಥವಾ ಬೇರೆ BPT 5204 ಅಂತ ಇಂತಹ ತಳಿಗಳನ್ನ ಬೆಳೆದಾಗ ಶೇಕಡ 5ರಷ್ಟು ಹೂವು ಹೊರಗಡೆ ಬಂದಾಗ, 5ರಷ್ಟು ತೆನೆಗಳು ಹೊರಗಡೆ ಬಂದಾಗ ಅಥವಾ ಹೊಟ್ಟೆಗೆ ಬಂದಿದ್ದಾಗ ಪ್ಯಾನಿಕಲ್ ಎಮರ್ಜೆನ್ಸಿ ಸ್ಟೇಜ್ ಅಂತ ಕರಿತೀವಿ, ಫ್ಲಾಗ್ ಲೀಫ್ ಸ್ಟೇಜ್ ಅಂತ ಕರಿತೀವಿ, ಬೌಟದ ಎಲೆಯ ಒಂದು ಹಂತ ಇದೆ ನೋಡಿ, ಆ ಹಂತದಲ್ಲಿ ನಾವು ಒಂದು ಟ್ರೈಸೈಕ್ಲೋಸೋಲ್ ಅಂತೇಳಿ ಒಂದು ಔಷಧಿ ಇದೆ, ಅದನ್ನ ಸಾಮಾನ್ಯವಾಗಿ ಭೀಮ್ ಅಂತೇಳಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆ ಒಂದು ಟ್ರೈಸೈಕ್ಲೋಸೋಲ್ ಔಷಧಿಯನ್ನ ಸುಮಾರು 10 ಲೀಟರ್ ನೀರಿಗೆ 6 ಗ್ರಾಮ್ ಅನ್ನ ನೆನೆಸಿಕೊಂಡು ಸಿಂಪರಣೆ ಮಾಡಬೇಕು. ಅದು ಮುನ್ನೆಚ್ಚರಿಕೆಯಾಗಿ ನಾವು ಶೇಕಡ 5ರಷ್ಟು ಹೂ ಬರತಕ್ಕಂತಹ ಹಂತದಲ್ಲಿ ಒಂದು ಸಿಂಪರಣೆಯನ್ನು ಮಾಡಿ, ನಂತರ ಹಾಲು ತುಂಬತಕ್ಕಂತಹ ಹಂತದಲ್ಲಿ ಇನ್ನೊಂದು ಸಿಂಪರಣೆಯನ್ನು ಮಾಡಿದ್ರೆ ಇದನ್ನು ನಿಯಂತ್ರಣ ಮಾಡಬಹುದು. ಇದರ ಬಗ್ಗೆ ಕೂಡ ರೈತರು ಎಚ್ಚರಿಕೆಯಾಗಿರಬೇಕಾಗ್ತದೆ. ಇದೆರಡು ಕೂಡ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು. ಮತ್ತೆ ಇವತ್ತು ಭತ್ತದ ಬೇಸಾಯಕ್ಕೆ ಒಂದು ಮುಖ್ಯವಾದ ಅಡಚಣೆ ಅಂದ್ರೆ ಕೆಲಸಗಾರರ ಕೊರತೆ. ಇದನ್ನು ಹೇಗೆ ನೀಗಿಸ್ಕೋಬಹುದು ಅಂತಾರೆ, ಇಲ್ಲಿ ಯಾಂತ್ರೀಕರಣ ಸಾಧ್ಯವೇ? ಸಾಮಾನ್ಯವಾಗಿ ಭತ್ತದಲ್ಲಿ ಬೇರೆ ಎಲ್ಲ ಬೆಳೆಗಳಿಗೆ ಹೋಲಿಸಿದ್ರೆ, ಇವಾಗ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳಿಗೆ ಹೋಲಿಸಿದ್ರೆ ಅಧಿಕವಾಗಿ ಒಂದು ಕಾರ್ಮಿಕರನ್ನು ಬೇಡ್ತಕ್ಕಂಥ ಬೆಳೆ ಅಂತಂದರೆ ಭತ್ತದ ಬೆಳೆ ಅಂತೇಳಿ ಎಲ್ಲರ ಕಡೆ ಭಾವನೆ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದು 3-4 ವರ್ಷವನ್ನು ನೀವು ಅವಲೋಕಿಸಿದಾಗ ಏನಾಗುತ್ತೆ ಅಂತಂದರೆ, ಸಾಕಷ್ಟು ಕಡೆ ನಮ್ಮ ಒಂದು ಯಾಂತ್ರೀಕೃತ ಬೇಸಾಯ ಜನಪ್ರಿಯ ಆಗ್ತಾ ಇರತಕ್ಕಂಥದ್ದು ಸಾಕಷ್ಟು ಗಮನಕ್ಕೆ ಬಂದಿದೆ. ಈಗ ನೋಡಿ, ಕಳೆದ ಒಂದು 4 ವರ್ಷದ ಹಿಂದೆ ಕಟಾವು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರ್ಮಿಕರನ್ನೇ ಅವಲಂಬಿಸ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರನ್ನ ನಾವು ನೋಡದೇ ಇಲ್ಲ. ಗದ್ದೆ ಕಟಾವು ಮಾಡಬೇಕು ಅಂತೇಳಿದ್ರೆ ಸಾಕಷ್ಟು ಯಂತ್ರೀಕರಣ ಆಗಿದೆ. ಕಟಾವಿನ ಯಂತ್ರಗಳು ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮಲ್ಲಿ ರೈತರಿಗೆ ಸಾಕಷ್ಟು ಸಹಕಾರಗಳನ್ನು ಮಾಡ್ತಾ ಇದ್ದಾವೆ. ಸೊ ಇದೇ ರೀತಿ ಇದರಿಂದ ಒಂದು ಅಂಶ, ಅದಕ್ಕಿಂತ ಮೊದಲನೇ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ಈ ನಾಟಿ ಮಾಡೋದು ಕೂಡ ಯಂತ್ರವನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸಾಕಷ್ಟು ವರ್ಷದ ಹಿಂದೆ ಬಂದರೂ ಕೂಡ ಅದರಲ್ಲಿ